ಗೀತವೈವಿಧ್ಯ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ನಲ್ಲಿ. ಈಗ ವೇಳೆ 5:30. ಈಗ ಕೇಳೋಣ. ಕಿಸಾನ್ ವಾಣಿ ಕೃಷಿರಂಗ, ರೈತರಿಗಾಗಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ಬಿಜಿ ಮಂಜೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಅಲ್ಲದೆ ಒಂದು ಜನಪದ ಗೀತೆಯನ್ನು ಸಹ ಕೇಳಬಹುದು. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಸಿ ಐತೆ. ನರೇಗೆ ಇಲ್ಲದಿದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳೋಣ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ಬಿಜಿ ಮಂಜೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು. ಇವರನ್ನು ಸಂದರ್ಶಿಸುವವರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ಬಿಜಿ ಮಂಜೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿಜಿ ಮಂಜೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಇವರು ಯುವ ಕೃಷಿಕರು, ಸಮಗ್ರ ಕೃಷಿಯನ್ನ ತಮ್ಮ ತಾಕಿನಲ್ಲಿ ಅಳವಡಿಕೆಯನ್ನ ಮಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಕೃಷಿಯೂ ಕೂಡ ಒಂದು ಲಾಭದಾಯಕ ಅನ್ನುವಂಥದ್ದನ್ನ ಅವರು ತೋರಿಸಿದ್ದಾರೆ. ಸಮಗ್ರ ಕೃಷಿಯನ್ನ ಅಳವಡಿಕೆ ಮಾಡಿಕೊಂಡಾಗ ಕೃಷಿಯೂ ಕೂಡ ಹೆಚ್ಚು ಆದಾಯವನ್ನ ತಂದುಕೊಡುತ್ತೆ ಬೇರೆ ಉದ್ಯಮದ ರೀತಿಯಲ್ಲಿ ಅನ್ನುವಂಥದ್ದನ್ನ ಅವರು ಈಗಾಗಲೇ ತೋರಿಸಿಕೊಟ್ಟಿರ್ತಕ್ಕಂಥವರು. ಹೇಗೆ ಸಮಗ್ರ ಕೃಷಿಯನ್ನ ಅಳವಡಿಕೆಯನ್ನ ಮಾಡಿಕೊಂಡಿದ್ದಾರೆ, ಏನೆಲ್ಲ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಇದರಿಂದ ಏನೆಲ್ಲ ಅನುಕೂಲಗಳು ಅವರಿಗೆ ಲಭಿಸಿದ್ದಾವೆ ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜೇಗೌಡ. ನಮಸ್ಕಾರ ಸರ್. ಮಂಜೇಗೌಡ್ರೆ, ತಮಗೆ ಎಷ್ಟು ವರ್ಷ ವಯಸ್ಸು? ಸರ್, ನಮಗೆ 37 ವರ್ಷ ಸರ್. ನಮಗೆ 1992 ನಂದು SSLC ಫೇಲ್ ಆಯ್ತು. SSLC ಫೇಲ್ ಆದ್ಮೇಲೆ ನಾನು ಮತ್ತೆ ಎಜುಕೇಶನ್ ಕಡೆಗೆ ನನಗೆ ಇಂಟ್ರೆಸ್ಟ್ ಬರಲ್ಲ. ನನಗೆ ಕೂತ್ಕೊಂಡು ಏನ್ ಮಾಡೋದು ಅಂತೇಳಿ ನಾನು ಯೋಚನೆ ಮಾಡ್ಬೇಕಾದ್ರೆ ನಾನು ಕೃಷಿ ಯಾಕೆ ಆಯ್ಕೆ ಮಾಡ್ಕೋಬಾರ್ದು ಅಂತೇಳಿ, ನಮ್ಮ ಅಪ್ಪ ಒಬ್ಬ ಬಡ ಕೃಷಿಕ ಒಬ್ರು, ಆ ರೀತಿ ಇದ್ದಾಗ ಅಪ್ಪ ಕೃಷಿಕರ ಆದ್ಮೇಲೆ ನಾನು ಕೃಷಿ ಮಾಡ್ಲೇಬೇಕು ಅಂತ ಅಂತೇಳ್ಬಿಟ್ಟು ನಾನು ಏನ್ ಮಾಡಿದೆ, ನಾನು ಕೃಷಿನೇ ಆಯ್ಕೆ ಮಾಡ್ಕೊಂಡು ನಾನು 1992 ನಾನು ಆರಂಭ ಮಾಡಿದೆ ಸರ್. ಒಂದು ಸಣ್ಣ ಪ್ರಮಾಣದಲ್ಲಿ ಮೊದಲಿಗೆ ನಾನು ರೇಷ್ಮೆ ಕೃಷಿನ ಅಕ್ಕಪಕ್ಕ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು ಸರ್. ಅದನ್ನು ನಾನು ನೋಡ್ಬಿಟ್ಟು ನಾನು ರೇಷ್ಮೆ ಕೃಷಿ ಶುರು ಮಾಡಿದೆ. ನಾನು ಶುರು ಮಾಡಿದ್ಮೇಲೆ ಏನಾಯ್ತು, ನನಗೆ ಮನೆ ಕಟ್ಟಕ್ಕೆ ಅಮೌಂಟ್ ಇತ್ತಲ್ಲ ಸರ್ ನಮಗೆ, ಆಗ ಮನೇಲಿ ಒಂದ್ ಜೊತೆ ಎತ್ತುಗಳಿದ್ದೆ ಸರ್. ಎತ್ತುಗಳಿದ್ದಾಗ ನಾನು ಅದನ್ನೇ ಮಾರ್ಬಿಟ್ಟು 1400 ರೂಪಾಯಿಗೆ ಎತ್ತುಗಳು ಮಾರ್ಬಿಟ್ಟೆ. ಎತ್ತುಗಳು ಮಾಡಿಬಿಟ್ಟು ನಾನು ಶೆಡ್ ಮಾಡ್ಕೊಂಡು ಶೆಡ್ನ ನಾವೇನು ಅಮೌಂಟ್ ಕೊಟ್ಬಿಟ್ಟು ನಾವೇನು ಕಟ್ಟಿದಿಲ್ಲ ಸರ್. ನಮ್ದೇ ಆದ ಮಣ್ಣಲ್ಲಿ ನಾವು ಮೀಟ್ಕೊಂಡು, ಚಿಟ್ಟ ಮಣ್ಣು ಇರುತ್ತಲ್ಲ ಸರ್, ಜೇಡಿ ಮಣ್ಣು, ಆ ಜೇಡಿ ಮಣ್ಣನ್ನ ಮೀಟ್ಕೊಂಡು ಅಪ್ಪನ ತುಂಬ ತುಂಬ ಹೊರಿಸ್ದಂಗೆ ನಾನು ನನ್ನ ತಂಗಿ ಇಬ್ರು ಹೊತ್ತು ನಾವೇ ಕಲ್ಸ್ಕೊಂಡು ನಾವೇ ಗೋಡೆ ಇಕ್ಕೊಂಡು 14,000-15,000 ನಾವು ಶೆಡ್ ಮುಗಿಸಿದ್ವಿ ಸರ್. 29 ಉದ್ದ, 33 ಅಗಲಾಗದೊಂದು ಸಣ್ಣದೊಂದು, ಒಂದು 150 ಮಟ್ಟೆ ಮೇಸಂಗೆ ನಾವು ಶೆಡ್ ಮಾಡ್ಕೊಂಡ್ವಿ ಸರ್. ನಾವು ಅಲ್ಲಿಂದ ಆರಂಭ ಆಗಿದ್ದು ಇವತ್ತು ನಾವು 43 ಉದ್ದ, 23 ಅಗಲದೊಂದು ಮನೆ ಈಗ ಹೊಸ್ತಾಗಿ ರೀಸೆಂಟ್ ಆಗಿ ಒಂದು 7 ವರ್ಷ ಆಯ್ತು ಮನೆ ಮಾಡಿ. ಒಂದು 5 ವರ್ಷ ಅದರಲ್ಲೇ ಮಾಡ್ಕೊಂಡು ಸ್ವಲ್ಪ ದುಡ್ಡು ಮಾಡ್ಕೊಂಡು ಆಮೇಲೆ ನಾವು ಸ್ವಲ್ಪ ರೇಷ್ಮೆ ಕೃಷಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ವಿ ಸರ್. ಮೊದಲಿಗೆ ನಾವು ಒಂದು 50 ಮಟ್ಟೆಯಿಂದ ಆರಂಭ ಮಾಡಿದೆ ಸರ್. ಸ್ಟಾರ್ಟಿಂಗು ಒಂದು 50 ಮಟ್ಟೆಯಿಂದ ಆರಂಭ ಆಗಿ ಈಗ 250 300 ಮಟ್ಟೆವರೆಗೂ ಮೇಯಿಸ್ತಾ ಇದ್ದೀವಿ ಸರ್. ಈಗ ಹೌದು ಸರ್, ಈಗ ಜಮೀನು ಇದ್ದಿದ್ದು ಭಾರಿ ಕಡಿಮೆ, ತುಂಬಾ ದೊಡ್ಡ ಹಿಡುವಳಿದಾರೆ. ಇಲ್ಲ ಸರ್, ನಾ ತುಂಬಾ ಆದ್ರೂ ಈಗ ಇಷ್ಟು ಕಡಿಮೆ ಹಿಡುವಳಿನಲ್ಲಿ ನಾನು ಕೃಷಿ ಮಾಡಿ ಬದುಕ್ತೀನಿ ಅನ್ನೋ ಅಂತ ಆತ್ಮವಿಶ್ವಾಸ ಹೆಂಗ್ ಬಂತು ನಿಮ್ಗೆ ಸರ್? ಇಲ್ಲ ಸರ್, ನಮ್ಮ ಅಪ್ಪ ಹೇಳ್ತಾ ಇರೋರು ಯಾವಾಗ್ಲೂ ಒಂದು ಗಾದೆ ಹೇಳ್ತಾ ಇರೋರು, ಯಾವಾಗ್ಲೂ ಗೊಬ್ಬರ ಹಾಕಿದ್ವಲ್ಲ ಕೇಳಲ್ಲ, ಅನ್ನ ಹಾಕಿದ ಮನೆ ಹಾಳಾಗಲ್ಲ ಅಂತ ಒಂದು ಮಾತು ಹೇಳೋರು. ಕಷ್ಟಪಟ್ಟು ಮಾಡಿದ್ದೆ ಆದ್ರೆ ನೀವು ಅಂದ್ರೆ ಪ್ರೀತಿಸ್ಬೇಕು, ನಾವು ಎಷ್ಟು ಮಣ್ಣನ್ನ ಪ್ರೀತಿ ಮಾಡ್ತೀವಿ ಅದು ನಮ್ನ ಅಷ್ಟೇ ಇಷ್ಟಪಡುತ್ತೆ. ಏನೇ ಆದ್ರೂ ಕೂಡ ನಿಮ್ನ ಆತ್ಮವಿಶ್ವಾಸ ಬಿಡೋಕೆ ಹೋಗ್ಬಿಡಿ. ಇವತ್ತಿನ ಇದರಲ್ಲಿ ನಿಮ್ಗೆ ಲಾಸ್ ಆಗ್ಬಹುದು. ಸ್ಟಾರ್ಟಿಂಗ್ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕೈ ಸುಟ್ಕೊಂಡು ಬೇಡಪ್ಪ ಕೃಷಿನೇ ವ್ಯವಸಾಯನೇ ಬೇಡ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋ ಇರ್ತಾರೆ. ಆ ರೀತಿ ಇದ್ದಾಗ ಎಲ್ಲನ್ನು ಎದುರಿಸೋ ಶಕ್ತಿ ಇರಬೇಕು ಮೊದಲು. ನೀವು ಕೃಷಿನ ಆಯ್ಕೆ ಮಾಡ್ಕೊಂಡ ಕ್ಷಣಕ್ಕೆ ನೀವು ಕೃಷಿರೇ ನಾನು ದೊಡ್ಡದು ಸಾಧನೆ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟಿಂಗ್ ಯಾರು ಇದು ಮಾಡಲ್ಲ. ಈಗ ನಾವು ಉಳಿ ಪೆಟ್ಟು ತಿಂದಾಗಲೇ ಅದು ಶಿಲೆ ಆಗಕ್ಕೆ ಸಾಧ್ಯ. ಆ ರೀತಿದ್ದಾಗ ಸಣ್ಣ ನೋವು ನೋವು ನಲಿವು ಎಲ್ಲನು ನೀವು ಅನುಭವಿಸಿ ಕೃಷಿಲಿ, ಆಮೇಲೆ ನೀವು ಒಂದು ಹಂತವಾಗಿ ಹೋಗಿ ನಿಲ್ಬೋದು ಹೊರತು ನೀವು ಸ್ಟಾರ್ಟಿಂಗೇ ನೀವು ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ಲಕ್ಕಂತೂ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ಅಪ್ಪ ಹೇಳ್ತಿರೋರು. ಆ ರೀತಿ ಇದ್ದಾಗ ನಾವು ಕೃಷಿನ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಸಣ್ಣ ಪುಟ್ಟ ದೊಣ್ಣ ಮಾಡ್ಕೊಂಡು ಮಾಡ್ಕೊಂಡು ಈ ರೀತಿ ನಾವು ಸಮಗ್ರ ಕೃಷಿಗೆ ನಮಗೆ ಒತ್ತು ಕೊಡೋಕೆ ನಮ್ಗೆ ಒಂದು ಆಸರೆ ಆಗಿ ನಿಲ್ತು ಸರ್. ನಮಗೆ ಮುಂದೆ ಕಾಲಕ್ಕೆ ಏನೇನು ಬೆಳೀತಾ ಇದ್ರು ಸರ್? ತಂದೆ ಕಾಲಕ್ಕೆ ರಾಗಿ ಜೋಳ ಅಷ್ಟೆಲ್ಲ ಇಷ್ಟು ಸರ್. ಮತ್ತೆ ಆವಾಗ ಗೊಬ್ಬರ ಬೇರೆ ಆಗ್ತಿಲ್ವಂತಲ್ಲ ಸರ್. ಈಗ ನಾವು ಒಂದ್ ಎಕರೆಗೆ ನಾವು ಇವತ್ತು ಒಂದ್ 40 ಚೀಲ ಅಲ್ಜೋಳ ಬೆಳಿತೀವಿ. ಅವತ್ತು ಏನ್ ಅಬ್ಬಬ್ಬ ಅಂದ್ರೆ ಒಂದು 7 ಚೀಲ 8 ಚೀಲ 10 ಚೀಲ ಎಷ್ಟು ಸರ್ ರೀತಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಆ ರೀತಿ ಇದ್ದಾಗ ಅವರು ಒಂದ್ಸಲಿ ನನ್ನ ಮೇಲೆ ತುಂಬಾ ಬೇಜಾರು ಮಾಡ್ಕೋಬಿಟ್ರು. ಈಗ ಎಲ್ಲಾರು ಎಜುಕೇಶನ್ ಮಾಡ್ತಾರೆ, ಎಲ್ಲಾರು ಎಜುಕೇಶನ್ ಮಾಡಿ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ತಾರೆ, ಒಂದು ಐಟಿಎನ್ಆರ ಮಾಡ್ಕೋ ಮುಂದೆ ಒಂದು ಜೀವನ ಮಾಡ್ಕೋಬಹುದು, ಎಲ್ಲಾರು ಒಂದು ಲೇ ತಂಗಿ ಇಟ್ಕೊಂಡವ್ರು ಜೀವನ ಮಾಡ್ಕೋಬಹುದು ಅಂತ ನಮ್ಮ ತಂದೆಯವ್ರು ನನಗೆ ಬೈತಾ ಇದ್ರು. ಇಲ್ಲಪ್ಪ ನಾನು ಏನಾದ್ರೂ ನಾನು ಕೃಷಿಲೇ ಸಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಆಯ್ತು ನಿಮ್ಗೆ ಯಾವತ್ತು ಫೋರ್ಸ್ ಮಾಡಲ್ಲ, ನಿನ್ಗೆ ಕಷ್ಟಪಟ್ಟು ದುಡಿಮೆ ಮಾಡಿದ್ದಾದ್ರೆ ಕೃಷಿನೇ ಆಗಿರ್ಬೋದು ಅಥವಾ ಇನ್ನೊಂದೇ ಆಗಿರ್ಬೋದು ಮುಂದೆ ಬರ್ಬೋದು, ಕಷ್ಟಪಟ್ಟು ನಿಮ್ದು ಹೆಂಗ್ ಅನುಕೂಲ ಆಗುತ್ತೆ ನಿಂಗೆ ಮಾಡಪ್ಪ ಅಂತ ಹೇಳಿ ನನಗೆ ನಮ್ಮಅಪ್ಪ ನನಗೆ ಹೇಳಿದ್ರು. ನನಗೆ ಆ ರೀತಿ ಇದ್ದಾಗ ನಾನೇನ್ ಮಾಡಿದೆ, ನಾನು ಕೃಷಿನ ಆಯ್ಕೆ ಮಾಡ್ಕೊಂಡೆ. ಮೊದಲಿಗೆ ನಾನೊಂದು 6-7 ವರ್ಷ ನಾನು ಬರೀ ರೇಷ್ಮೆ ಕೃಷಿ ಮಾತ್ರ ಮುಂದುವರಿಸ್ತಾ ಇದ್ದೆ. ರೇಷ್ಮೆ ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಸರ್? ನನಗೆ ರೇಷ್ಮೆ ಕೃಷಿ ಏನು ಮಾಡಬೇಕು ಅಂತ ನಾನು ಅನ್ನಿಸ್ತು ಅಂತ ನನಗೆ ಅದು 2 ಬ್ಯಾಚ್ ಮಾಡ್ಕೊಂಡ್ರೆ ನನಗೆ ಮಂತ್ಲಿ ನನಗೆ ಇನ್ಕಮ್ ಇಲ್ಲ ಸರ್. ಅವತ್ತಿನ ಇದರಲ್ಲಿ ನಾನು ಒಬ್ಬರು ಮನೆ ಕೆಲಸ ಹೋಗ್ತಾ ಇದ್ದೆ. ನಮ್ಮೂರಲ್ಲೇ ಒಂದು ನಮ್ಮ ಡಿ ವಿ ಮಾಸ್ಟರ್ ತಾತ ಅಂತ ಹೇಳಿ ಇದ್ದು ಜಯಪುರದಲ್ಲಿ, ಅವ್ರ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಒಂದು 60 ರೂಪಾಯಿ ಕೂಲಿ ಕೊಡೋರು ಸರ್ ನನಗೆ. 60 ರೂಪಾಯಿ ಕೂಲಿ ಏನಕ್ಕೂ ಸಾಕಾಗ್ತಿಲ್ಲ. ಅದೇ ಟೈಮ್ಗೆ ನನ್ನ ತಂಗಿ MSW ಸೀಟ್ ಸಿಕ್ಬಿಡ್ತು, ಅವಳಿಗೆ ಫೀಸ್ ಕಟ್ಟಕ್ಕೂ ದುಡ್ಡು ಇಲ್ಲಂಗೆ ಆಗ್ಬಿಡ್ತು. ಆ ರೀತಿ ಇದ್ದಾಗ ನನಗೆ ಆಮೇಲೆ ಇಲ್ಲಿಂದ ಕೆಲಸ ಮಾಡಿ 60 ರೂಪಾಯಿ ನನಗೆ ಏನು ಸಿಕ್ತಿತ್ತಿಲ್ಲ. ಆಮೇಲೆ ಸರ್ ನಾನು ಕೂಲಿ ಯಾರೆಲ್ಲ ಹೊಡಿತಾ ಇದ್ದೆ ಮುಂಚೆಗೆ. ಸ್ಟಾರ್ಟಿಂಗ್ ನನಗೆ ಏನು ನನಗೆ ಆದಾಯನೇ ಇಲ್ಲ ಸರ್ ನಮ್ಮ ಜಮೀನಿನಲ್ಲಿ. ಈಗ ತೆಂಗಿನ ಮರನೂ ಅಷ್ಟೇನು ಇಂಪ್ರೂವ್ಮೆಂಟ್ ಆಗಿತ್ತಲ್ಲ ಅವಾಗ. ಇವತ್ತು ಒಂದೊಂದು 1 ವರ್ಷ ಕಾಯಿ ಬೀಳುತ್ತೆ. 38 ಕಿಲೋ ತೆಂಗಿನ ಮರ ಇದೆ ಒಂದು ಎಕರೆಯಲ್ಲಿ. ತೆಂಗಿನಕಾಯಿನೂ ಅಷ್ಟೇನು ಇಂಪ್ರೂವ್ಮೆಂಟ್ ಆಗಿತ್ತಿಲ್ಲ. ನಾವು ಅಂತಂತ ಬೆಳವಣಿಗೆ ಆದ್ಮೇಲೆ ಕೃಷಿಯಲ್ಲಿ ಕೆರೆಯಿಂದ ಮಣ್ಣು ಗೋಡ್ ಮಣ್ಣು ನೋಡ್ಸೋದಾಗಲಿ, ನಾವು ಒಂದು ಟ್ರಂಚಿಂಗ್ ಮಂಚಿಂಗ್ ಮಾಡ್ಕೊಳ್ತಾರೆ ತೆಂಗಿನ ಮರಕ್ಕೆ ಸೊಪ್ಪು ಸೇದೆ ತುಂಬಿಟ್ಟು, ಅವಾಗೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಇಂಪ್ರೂವ್ಮೆಂಟ್ ಆದ್ಮೇಲೆ ನಾವು ಸ್ವಲ್ಪ ನಮಗೆ ಅಂತಂತ ಆದಾಯ ಸಿಕ್ಕಂಗಾಯ್ತು. ಅದ್ರ ಜೊತೆಗೆ 45 ದಿವಸಕ್ಕೆ ರೇಷ್ಮೆ ಬೆಳೆ 2 ಬ್ಯಾಚ್ ರೇಷ್ಮೆ ಮಾಡ್ಕೊಂಡ್ವಿ. ಮೊದಲು 50 ಮಟ್ಟೆ ಮಾಡಿದ್ವಿ. 50 ಮಟ್ಟೆಗೆ ಒಂದು ನಮ್ಗೆ ಅವಾಗ ಅನುಭವ ಏನಿತ್ತು ಸರ್, ಒಂದು 18 ಕೆಜಿ ಆಯ್ತು. 18 ಕೆಜಿ ಅಂದ್ರೆ ಅವತ್ತು 188 ರೂಪಾಯಿ ರೇಟ್. ಅವಾಗ ಒಂದು 2.5 ಸಾವಿರ 3 ಸಾವಿರ ಸಿಕ್ಕಿರ್ಬೋದು ಸರ್. ಆ 3 ಸಾವಿರದಿಂದ ಶುರುವಾಗಿ ಈಗ 1,20,000 ವರೆಗೂ ಆದಾಯ ಸಿಗ್ತಾ ಇದೆ ನಮಗೆ. ಈಗಲೂ ರೇಷ್ಮೆ ಮುಂದುವರಿಸಿ ಈಗಲೂ ಮುಂದುವರಿಸ್ತಾ ಇದೆ ಸರ್. ಈಗ ಹೆಚ್ಚು ಕಮ್ಮಿ ನಮ್ದು ಈಗ ಟೋಟಲ್ ಒಂದು 12-13 ವರ್ಷದ ಅನುಭವ ಸರ್ ಟೋಟಲ್ ಒಟ್ಟಿಗೆ. ರೇಷ್ಮೆ ಈಗ ಎಷ್ಟೆಷ್ಟು ಮೊಟ್ಟೆ ಇಡ್ತೀವಿ ಸರ್? ಈಗ ನಮ್ದು 1.5 ಎಕರೆ ಇದೆ. 30 ಕ್ವಿಂಟೆ 30 ಕ್ವಿಂಟೆ 2 ಬ್ಯಾಚ್ ಮಾಡ್ಕೊಂಡಿದ್ದೀವಿ. 2 ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಒಂದೊಂದು ಬ್ಯಾಚಲ್ಲಿ 200 ಮೊಟ್ಟೆ ಮೇಯಿಸ್ತೀವಿ. 30 ಕ್ವಿಂಟೆಗೆ 200 ಮೊಟ್ಟೆ ಮೇಯಿಸ್ತೀವಿ. ಲಾಟ್ಗಳು ಬಂದಂಗೆ ಸರ್, ಒಂದ್ಸಲಿ ಲಾಟ್ಗಳು ಚೆನ್ನಾಗಿ ಬಂದ್ರೆ 180 ಕೆಜಿ ಬರುತ್ತೆ. ಒಂದ್ ಟೈಮ್ 200 ಕೆಜಿನೂ ಆಗುತ್ತೆ. ಈ ಮಳೆಗಾಲದ ಸಣ್ಣ ಪುಟ್ಟ ರೋಗಗಳು ಎಲ್ಲ ಇದಾಗಿ ಒಂದು 10 ಕೆಜಿ 20 ಕೆಜಿ ಕಡಿಮೆ ಆಗ್ಬೋದು ಸರ್. ಒಟ್ಟಿಗೆ ಟೋಟಲಿ ರೇಷ್ಮೆ ಕೃಷಿ ಪ್ರತಿಯೊಬ್ರು ಮಾಡಬಹುದು ಸರ್, ಏನ್ ತೊಂದ್ರೆ ಇಲ್ಲ. ಅದರಿಂದ ಲಾಸ್ ಅಂತ ಏನ ಆಗಲ್ಲ. ಇವತ್ತಿನಲ್ಲಿ ಒಂದು 280 ಅಯ್ಯಷ್ಟು ಕಡಿಮೆ ಅಂತ ಕೊಟ್ಟಿರೋದು ಕೆಜಿಗೆ. ಈಗ 830-850 ರೇಟ್ ಸಿಗಿದೆ. ಎಷ್ಟು ರೇಟ್ ಸಿಗಿದೆ ಮೊನ್ನೆ 150 ಮಟ್ಟಿಗೆ 150 ಕೆಜಿನ ಆಯ್ತು ನಮ್ಗೆ. ಅದನ್ನ ನಾವು 810 ರೂಪಾಯಿ ಕೊಟ್ಟು ಸರ್ ಒಟ್ಟಿಗೆ. 116,200 ರೂಪಾಯಿನ ಸಿಕ್ತು ಸರ್ ನಮಗೆ ಟೋಟಲಿ. ನಮಗೆ ದುಡ್ಡು ಸಿಕ್ತು. ಹಂಗೆ ಈಗ ಒಂದ್ಸಲಿ ಲಾಸ್ ಆಗ್ಬಹುದು, ಒಂದ್ಸಲಿ ಆದಾಯ ಆಗ್ಬಹುದು. ನಾವು ಸಾಧಾರಣ ರೈತರ ಜೀವನ ಹೆಂಗೆ ಅಂತ ಏರಿಳಿತ ಇದ್ದೇ ಇರುತ್ತೆ ಸರ್. ಅದನ್ನ ನಾವು ಇಷ್ಟೇ ನಾವು ಹಿಂಗೆ ಮಾಡ್ಬೇಕು ಅಂತ ನಮ್ಗೆ ಫಿಕ್ಸ್ ಇಲ್ಲ. ನಮ್ಗೆ ಆ ರೀತಿ ಇದ್ದಾಗ ನಾವು ಅದನ್ನ ಇದ್ ಮಾಡ್ಕೊಳಕ್ ಹೋಗಬಾರ್ದು. ಸಮಾಧಾನವಾಗಿ ಏನೇ ಬಂದ್ರು ನಾವು ಸ್ವೀಕರಿಸ್ತೀನಿ ಅನ್ನೋ ಮನೋಭಾವನೆಯಲ್ಲಿ ನಿಧಾನಕ್ಕೆ ನಾವು ಮಾಡ್ಕೊಂಡು ಹೋಗ್ಬೇಕು ಸರ್. ಖುಷಿ ಖುಷಿಯಾಗಿ ಕೃಷಿನ ಮಾಡ್ಕೊಂಡು ಹೋಗ್ಬೇಕು ಸರ್. ಈಗ 30 ಗುಂಟೆ 30 ಗುಂಟೆ ವಿಭಾಗ ಮಾಡಿದೀನಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಮೊಟ್ಟೆ ಇಡ್ತಾ ಹೋಗ್ತಾರೆ ಸರ್? ಪ್ರತಿ ತಿಂಗಳು ಅಂದ್ರೆ 45 ದಿವಸಕ್ಕೆ ಒಂದು ಬ್ಯಾಚ್ ಬರುತ್ತೆ. ಈ ಬ್ಯಾಚ್ ಮುಗಿದ್ಮೇಲೆ ಆ ಬ್ಯಾಚ್ ಸಿಗುತ್ತೆ, ಆ ಬ್ಯಾಚ್ ಮುಗಿದ್ಮೇಲೆ ಈ ಬ್ಯಾಚ್ ಸಿಗುತ್ತೆ ಸರ್. ನಮಗೆ ಆಗಲೇ ಹೇಳಿದ್ರಿ 12-13 ವರ್ಷಗಳದ್ದು ಅನುಭವ ಇದೆ ರೇಷ್ಮೆ ಕೃಷಿ. 12-13 ವರ್ಷಗಳ ಹಿಂದೆ ಹೆಂಗಿತ್ತು ರೇಷ್ಮೆ ಕೃಷಿ ಸರ್? ಇವತ್ತು ಎಷ್ಟು ಸರ್? 12-13 ವರ್ಷಗಳ ಹಿಂದೆ ನಾವೆಲ್ಲ ತಟ್ಟೆಯಲ್ಲಿ ಮಾಡ್ತಿದ್ವಿ ಸ್ಟಾರ್ಟಿಂಗು. ಆ ತಟ್ಟೆಯಲ್ಲಿ ಅಂತಂದ್ರೆ ಒಂದು 50-60 ಮೊಟ್ಟೆ ಮಾಡೋದಕ್ಕೆ ಸುಸ್ತಾಗೋದು. ನಮ್ಮ ಮನೆಯಲ್ಲಿ ನಾನು ನಮ್ಮಪ್ಪ ನಮ್ಮಅಮ್ಮ ನನ್ನ ವೈಫು 4 ಜನ ಇದ್ದೀವಿ, 2 ಮಕ್ಕಳುಗಳು ಸರ್ ನಂದು, ಅವರೆಲ್ಲ ಇದ್ದೀವಿ. 4 ಜನ 50-60 ಮೊಟ್ಟೆ ಮಾಡೋದಕ್ಕೆ ಸುಸ್ತಾಗೋಗಿತ್ತು. ಈಗ ಅದೇ 4 ಜನ 250 ಮೊಟ್ಟೆ ಮಾಡ್ತಾ ಇದೀವಿ. ಈಗೆಲ್ಲ ರಂಬೆ ಪದ್ಧತಿ. ಈಗ ಅವಾಗೆಲ್ಲ ಸೊಪ್ಪು ಕುಯ್ಯೋದು, ಇನ್ನ ಚೀಲದಲ್ಲಿ ತುಂಬ ಬರೀವು, ತಟ್ಟೆ ಎಳೆಯೋದು, ಹಾಕೋದು, ಕಸ ತೆಗೆಯೋದು, ಡೈಲಿ ಕಸ ತೆಗಿಬೇಕಿತ್ತು, ಸಖತ್ ಕೆಲಸ ಇತ್ತು. ಈಗ ಹೆಂಗಂದ್ರೆ ರಂಬೆ ಪದ್ಧತಿ ಇರೋದ್ರಿಂದ ನಾವು ದನಗೆ ಮೇವು ಕುಯ್ಕೋಬತ್ತೀವಲ್ಲ ಸರ್, ಕುಯ್ಕೊಂಡು ಬರೆ ಕಟ್ಕೊಂಡು ಮನೆಯಲ್ಲಿ ಸ್ಟೋರೇಜ್ ಮಾಡ್ಕೊಂಡು ನಾವು 4 ಜನ 250 ಮೊಟ್ಟೆ ಮೇಯಿಸ್ತೀವಿ. ನಮ್ಮಅಪ್ಪ ನಮ್ಮಅಮ್ಮ ನಾನು ಮತ್ತೆ ನಮ್ಮ ಶ್ರೀಮತಿ 4 ಜನ 250 ಮೊಟ್ಟೆ ಮಾಡ್ತೀವಿ ಸರ್. ಅಂದ್ರೆ ಆಳುಗಳೇನು ಕರ್ಕೊಳ್ಳಲ್ಲ, ನಾವೇ ಎಲ್ಲಾನು ನಾವೇ ಮಾಡ್ತೀವಿ ಸರ್ ಪ್ರತಿಯೊಂದು ಕೆಲಸ. ಈಗ ಮೊಟ್ಟೆ ತಂದು ಇಟ್ಟಾಗ್ಲಿಂದ್ರು ಗೂಡು ಬಿಡಿಸೋವರ್ಗು ಏನೇನ್ ಕೆಲಸ ಇರುತ್ತೆ ಸರ್? ಮೊಟ್ಟೆ ಅಂತ ನಾವು ಚಾಕಿ ಸೆಂಟ್ರಲ್ ಮರಿತಾ ಇರ್ತೇವೆ ಸರ್. ಈಗ ಅವರು 9 ದಿವಸ ಮರಿ ಮಾಡ್ಬಿಟ್ಟು ನಮಗೆ ಕೊಡ್ತಾರೆ. ನಮಗೆ ಅಲ್ಲಿಂದ ನಾವು 9 ದಿವಸ ಆದ್ಮೇಲೆ ನಮಗೆ 23 ದಿವಸ ಕೆಲಸ ಇರುತ್ತೆ ಸರ್ ಒಟ್ಟಿಗೆ. 23 ದಿವಸ ಸ್ಟಾರ್ಟಿಂಗ್ ಸ್ವಲ್ಪ ಸಪ್ ಇರುತ್ತೆ ಸ್ಟಾರ್ಟಿಂಗ್, ಅಂತಂತವಾಗಿ ಒಂದು ದಿವಸಗಳಾದ್ಮೇಲೆ ಅದು ಎಕ್ಸ್ಟೆನ್ಷನ್ ಆಗುತ್ತಾ ಹೋಗುತ್ತಲ್ಲ, ಜಾಸ್ತಿ ಆಗುತ್ತಲ್ಲ. ಆಮೇಲೆ ಲಾಸ್ಟ್ಗೆ 4 ಜನ ಎದ್ಮೇಲೆ ಮಾತ್ರ 7 ದಿವಸ ಮನೆಯವರೆಲ್ಲ ಬಂದು ಕೆಲಸ ಮಾಡ್ತೀವಿ ಸರ್. ಅಷ್ಟವರೆಗೂ ನಾನು ಒಬ್ಬನೇ ಮೇಂಟೈನ್ ಮಾಡ್ಕೊತೀನಿ. 4 ಜನದವರೆಗೂ ಒಬ್ಬನೇ ಮೇಂಟೈನ್ ಮಾಡ್ಕೋಬಹುದು. ಆಮೇಲೆ ಜಾಸ್ತಿ ಸೊಪ್ಪು ಕುಯ್ಬೇಕಲ್ವಾ, ಹಂಗಾಗಿ ಮನೆಯವರು ಎಲ್ಲ ನಮ್ಮ ಅಪ್ಪ ನಮ್ಮಅಮ್ಮ ಮತ್ತೆ ನನ್ನ ವೈಫು ಎಲ್ಲ ಬಂದು ಸಪೋರ್ಟ್ ಮಾಡ್ತಾರೆ ಸರ್ ಎಲ್ಲರೂ 4 ಜನ. ಈಗ ಒಳ್ಳೆ ಗುಣಮಟ್ಟದ ಗೂಡು ಬರಬೇಕು ಅಂತ ಹೇಳಿದ್ರೆ ನಮ್ಮ ಸೊಪ್ಪಿನ ಗುಣಮಟ್ಟ ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿರ್ಬೇಕು ಸರ್. ಯಾಕೆ ಅಂತಂದ್ರೆ ನಾವು ಊಟ ಚೆನ್ನಾಗಿ ತಿಂದ್ರೆ ನಾವು ಚೆನ್ನಾಗಿ ಕೆಲಸ ಮಾಡಕ್ ಸಾಧ್ಯ. ಆ ರೀತಿ ಇದ್ದಾಗ ನಾವು ವರ್ಷಕ್ಕೊಂದ್ಸಲಿ ನಾವು ಗೋಡ್ ಮಣ್ಣು ಏರ್ಸ್ಕತೀವಿ ರೇಷ್ಮೆ ತೋಟಕ್ಕೆ. ಅದ್ರ ಜೊತೆಗೆ ಒಂದು ತಿಪ್ಪೆ ಗೊಬ್ಬರನ 1 ಎಕರೆಗೆ ಕಡಿಮೆ ಅಂತಂದ್ರೆ 5 ಲೋಡ್ನಾರ ನಾವು ಹಾಕ್ತೀವಿ ಸರ್ ವರ್ಷಕ್ಕೆ. ಕಡಿಮೆ ಅಂದ್ರೆ 1 ವರ್ಷಕ್ಕೆ 5 ಲೋಡ್ನಾರ ನಾವು ಗೊಬ್ಬರ ಹಾಕೆ ಹಾಕ್ಬೇಕು. ಯಾಕೆ ಅಂತಂದ್ರೆ ಪ್ರತಿ 45 ದಿವಸದಿಂದ 50 ದಿವಸದ್ದು ಕಪ್ಪು ಬರುತ್ತಲ್ಲ ಸರ್ ಸೊಪ್ಪು ಅಂದಾಗ. ಅದಂತ ಇಡೀ ದೇಹದಲ್ಲಿ ನರನಾಡಿಗಳನ್ನ ಎಲ್ಲಾನು ಹಂಗೆ ನಾವು ಹಿಡಿದು ಕೆಲಸ ಮಾಡ್ತೀವೋ ಆ ರೀತಿ ಅದು ಕೆಲಸ ಮಾಡ್ತಾ ಇರುತ್ತೆ. ಕೆಲಸ ಮಾಡ್ಬೇಕಾದಾಗ ಭೂಮಿಗೆ ತಾಕತ್ ಕೊಟ್ರೆ ಅದು ಸೊಪ್ಪು ದಷ್ಟಪುಷ್ಟವಾಗಿ ಬರುತ್ತೆ. ನಾವು ಭೂಮಿಗೆ ತಾಕತ್ ಕೊಡ್ಲಿಲ್ಲ ಅಂತ ಅಂದಾಗ ಅದು ತಾಕತ್ತಾಗಿ ಬರಲ್ಲ ಸೊಪ್ಪು. ಆ ರೀತಿ ನಾವೇನಾದ್ರು ತಾಕತ್ ಮಾಡಲಿಲ್ಲ ಅಂತ ಅಂತಂದ್ರೆ ಸುಣ್ಕಟ್ಟು ಜಾಸ್ತಿ ಆಗಿರ್ಬೋದು, ತೊಂಡೆ ಜಾಸ್ತಿ ಆಗಿರ್ಬೋದು, ಹಾಲು ಜಾಸ್ತಿ ಆಗಿರ್ಬೋದು, ಇಲ್ದೇವೆಲ್ಲ ರೋಗಗಳೆಲ್ಲ ಶುರುವಾಗಿ ಬೆಳೆಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ನಾವು ಎಷ್ಟು ನಾವು ಕ್ವಾಲಿಟಿ ಸೊಪ್ಪು ನಾವು ಕೊಡ್ತೀವೋ ಹುಳುಗಳಿಗೆ ರೇಷ್ಮೆ ಹುಳುಗಳಿಗೆ ಆ ರೀತಿ ತುಂಬಾ ಚೆನ್ನಾಗಿ ಸೊಗಸಾಗಿ ಬರುತ್ತೆ. ಇನ್ನೇನಿದೆ ಸರ್ ರೇಷ್ಮೆಯಲ್ಲಿ ರೋಗಗಳು ಏನಂತ ಅಂತಂದ್ರೆ ಸೊಪ್ಪು ಗುಣಮಟ್ಟ ಏನಾದ್ರು ಕಳ್ಕತ್ತು ಅಂತ ಅಂತಂದ್ರೆ ರೋಗಗಳು ಜಾಸ್ತಿ ಆಗುತ್ತೆ. ಆ ರೀತಿ ಇದ್ದಾಗ ನಾವು ಗುಣಮಟ್ಟ ನಾವು ಕಾಪಾಡಬೇಕು ಅಂತಂದ್ರೆ ಮೇನ್ ನಮ್ಮ ಜಮೀನುಗಳು ಮತ್ತೆ ರೇಷ್ಮೆ ಹೊಲಗಳು ಚೆನ್ನಾಗಿ ಮಾಡಿಕೋಬೇಕು. ನಾವು ಅದನ್ನ ನಾವು ಪ್ರೀತಿ ಮಾಡಿದ್ರೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನ ಅಷ್ಟೇ ಪ್ರೀತಿ ಮಾಡುತ್ತೆ. ಈಗ ನಾವು ಕಷ್ಟ ಪಡ್ತೀವಿ ಒಂದು ಬ್ಯಾಚ್ಗೆ 30 ಗುಂಟೆಗೆ ನೀವ್ ಹೆಂಗೆ ಮಾಡ್ತೀನಿ ರೇಷ್ಮೆ ಕೆಲಸನ ಅಂತಂದ್ರೆ 25 ರೂಪಾಯಿ ಖರ್ಚು ಬರುತ್ತೆ ಸರ್. ಇವತ್ತೆಲ್ಲ ಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ಇನ್ನ ಲೇಬರ್ ಚಾರ್ಜ್ ಜಾಸ್ತಿ ಆಗಿದೆ, ಇನ್ನ ಒಂದು ಕೆಲ್ಸಕ್ಕೆ ಆರ್ ಕರ್ಕತೀನಿ ಅಂತಂದ್ರೆ 800-1,000 ರೂಪಾಯಿ ಕೂಲಿ ಕೊಡ್ಬೇಕಾಗತ್ತೆ. ಅದ್ ಮೊಟ್ಟೆದು ರೇಟ್ ಜಾಸ್ತಿ ಆಗಿದೆ ಸರ್. ಎಲ್ಲ ಪ್ರತಿಯೊಂದು ಲೆಕ್ಕ ಹಾಕೊಂಡ್ರೆ ನಮ್ಗೆ 20-25 ಸಾವಿರ ಖರ್ಚು ಬರುತ್ತೆ. ಆ ರೀತಿ ಇದ್ದಾಗ ಒಂದ್ ಬೆಳೆ ಹೋಯ್ತು ಅಂತ ಅಂದ್ರೆ ನಾವು 25 ಸಾವಿರ ಸಾಲ ಮಾಡ್ಬೇಕಾಗತ್ತೆ. ಆ ಸಮಸ್ಯೆನೆ ಬೇಡ. ನಾವೇಗ ನಮ್ಗೆ ತೀರ ನಮ್ಗೆಲ್ಲ ಗೊಬ್ಬರ ಸಿಗ್ಲಿಲ್ಲ, ಗೊಬ್ಬರ ರೇಟ್ ಜಾಸ್ತಿ ಆಗಿದೆ. ಈಗ ತಿಪ್ಪೆ ಗೊಬ್ಬರ 3-3.5 ಸಾವಿರ ರೂಪಾಯಿ ಮಾಡಿದ್ದಾರೆ. ನಾವೇನ್ ಮಾಡ್ತೀವಿ ಈಗ ಹೊರಗಡೆ ಎಲ್ಲ ಕೆರೆಗಳೆಲ್ಲ ರೋಡ್ ಸೈಡ್ ಅಲ್ಲಿ ಸೊಪ್ಪು ಶೆದೆ ಸಿಗುತ್ತಲ್ಲ ಸರ್, ಅದ್ ನಮ್ಮ ರೇಷ್ಮೆ ಕಡ್ಡಿ ಬರುತ್ತಲ್ಲ, ಆ ರೇಷ್ಮೆ ಕಡ್ಡಿ ಉಳಿಕೆ ನಾವು ಸೊಪ್ಪು ಶೆದೆಯನ್ನು ತಂದಾಕ್ಬಿಟ್ಟು ಮಣ್ಣನ್ನ ಮಿಕ್ಸ್ ಮಾಡ್ಕೋತೀವಿ. ಕೆರೆ ಗೋಡನ್ನ ಒಂದು ವರ್ಷದಲ್ಲಿ ಬೇಸಿಗೆ ಟೈಮಲ್ಲಿ ಕೆರೆ ನೀರ್ ಬಿಡುತ್ತಲ್ಲ, ಅವಾಗ ಒಂದು 15-20 ಲೋಡ್ ನಾವು ಒಂದಕ್ಕ ಸ್ಟಾಕ್ ಮಾಡ್ಕೋತೀವಿ. ಆ ರೇಷ್ಮೆ ಕಡ್ಡಿ ಜೊತೆಗೆ ಕಡ್ಡಿ ಕಸ ಎಲ್ಲ ಅಂತ ಅಂದ್ಬಿಟ್ಟು ಮಂಚ್ ಮಾಡ್ತೀವಿ ಸರ್. ಮಂಚ್ ಮಾಡ್ಕೊಂಡು ನಮ್ಗೆ ವರ್ಷಕ್ಕೆ 15-20 ಲೋಡ್ ಗೊಬ್ಬರ ಸಿಗುತ್ತೆ ನಮ್ಗೆ. ನಾವು ಗೊಬ್ಬರ ಏನ್ ದುಡ್ಡು ಕೊಡ್ತಾರಲ್ಲ, ನಾವು ನಮ್ಮ ಜಮೀನ್ಗೆ ನಮಗೆ ತೋಟಕ್ಕಾಗ್ಲಿ ಎಲ್ಲಕ್ಕೂ ಒಂದು ಎಮ್ಮೆ ಇದೆ, ಹಾಲ್ಗೆ ಅಂತ ಒಂದು ಎಮ್ಮೆ ಮಾಡಿಕೊಂಡಿದ್ದೀವಿ, ಎರಡು ಓರಿಗಳಿದ್ದಾವೆ ಉಳುಮೆ ಮಾಡೋದಕ್ಕೆ ಅಂತೇಳಿ. ಅದರಲ್ಲಿ ಬರೋ ಕಸನ ನಾವು ಅದರೊಳಗೆ ಮಿಕ್ಸ್ ಮಾಡ್ಕೊಂಡು ಮಂಚಿಂಗ್ ಮಾಡ್ಕೊಂಡು ನಾವು ಎಲ್ಲಾನು ನಾವು ಸಾಮಗ್ರಿಗಳು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ರಾಸಾಯನಿಕ ಗೊಬ್ಬರ ಯಾವುದು ಹಾಕೋದು ಸರ್? ರಾಸಾಯನಿಕ ಗೊಬ್ಬರ ಸೊಪ್ಪಲ ಅಂದು ಯೂಸ್ ಮಾಡ್ತೀವಿ, ಜಾಸ್ತಿ ಏನು ತರಲ್ಲ, ಒಂದು ಎಕರೆಗೆ ಒಂದೊಂದುವರೆ ಚೀಲ ನಾವು ಹಾಕ್ತೀವಿ ಸರ್ ಅಷ್ಟೇ. ಯಾಕೆಂದ್ರೆ ನಾವು ತಿಪ್ಪೆ ಗೊಬ್ಬರನ ಚೆನ್ನಾಗಿ ಹಾಕ್ತೀವಿ, ಮತ್ತೆ ಕೆರೆ ಗೋಡ್ ಮಣ್ಣು ಸಿಗುತ್ತಾರೆ ನಮಗೆ, ಇಲ್ಲಿ ಪಕ್ಕದಲ್ಲೇ ಕೆರೆ ಇದೆ, ಅಲ್ಲಿಂದ ಒಂದು ಗೋಡ್ ಮಣ್ಣು ವರ್ಷಕ್ಕೆ ಒಂದು 30-35 ಲೋಡ್ ಬಳಸ್ಕೋತೀವಿ ಸರ್ ಒಂದು ಎಕರೆಗೆ ರೇಷ್ಮೆಗೆ. ಹಂಗಾಗಿ ನಮ್ಗೇನು ಗೊಬ್ಬರ ಸಮಸ್ಯೆ ಏನು ನಮ್ಗೇನು ಯಾವತ್ತೇ ಕಂಡು ಬಂದಿಲ್ಲ ಸರ್ ನಮಗೆ. ರೇಷ್ಮೆದಲ್ಲೂ ಕೂಡ ಗೂಡಿನ ಧಾರಣೆ ಏರಿಳಿತ ಆಗ್ತಾ ಇರುತ್ತೆ, ಖಂಡಿತ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆದ ಸಂದರ್ಭದಲ್ಲಿ ತುಂಬಾ ಜನ ಹಿಪ್ನೆರಳನ್ನ ಕಿತ್ತಾಕ್ಬಿಡ್ತಾರೆ ಸರ್. ಅದು ಉತ್ತನ ಸರ್, ಅದು ಅದು ಉತ್ತನ ಬಿಡಬೇಕು ರೈತರುಗಳು. ಈಗ ಯಾಕೆ ಅಂತಂದ್ರೆ ಈಗ ನಮ್ಗೆ ಈಗ ನಮ್ಮ ಅಪ್ಪ ಅವಾಗೆಲ್ಲ ಕೆಲಸ ಮಾಡಿದ್ರು, ಈಗ ಅವ್ರಿಗೆ ಕೆಲಸ ಮಾಡಕ್ಕಾಗಲ್ಲ, ಯಾಕೆಂದ್ರೆ 60-65 ವರ್ಷ ಆಗಿದೆ. ಅವ್ರು ಕೆಲಸ ಮಾಡಕ್ಕಾಗಲ್ಲ ಅಂತ ಓಡಿಸೋದು ದೊಡ್ಡತನಲ್ಲ ಸರ್. ಈಗ ನಮ್ಮನ್ನ ಅವರು ಕೆಲಸ ಮಾಡಿದ್ರು ಅಪ್ಪನೇ, ಅವರು ಕೆಲಸ ಮಾಡದೇ ಎಲ್ಲ ಮೂಲೆ ಕೂತ್ಕೊಂಡ್ರು ಅಪ್ಪ ಅಪ್ಪನೇ ಮಗ ಮಗನೇ ಸರ್. ಆ ರೀತಿ ಇದ್ದಾಗ ನಮ್ಗೆ ರೇಷ್ಮೆಗೆ ಆದಾಯ ಸಿಗ್ಲಿಲ್ಲ ಅಂತೇಳಿ ಕಿತ್ತಾಕೋದು ಅದು ಹುಚ್ಚುತನ ಸರ್. ಅದು ಆ ಹುಚ್ಚುತನ ಬಿಟ್ಟು ನಮ್ಮ ರೈತರುಗಳು ನಾನಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಇವತ್ತು ಲಾಸ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಒಳ್ಳೆ ದಿವಸ ಬಂದೇ ಬರುತ್ತೆ. ಈಗ ನಮ್ಗೆ ಒಂದ್ ವರ್ಷ ಲಾಕ್ಡೌನ್ ಟೈಮಲ್ಲಿ 180 ರೂಪಾಯಿ ಕೊಟ್ಟಿದೆ ಸರ್. ಈಗ ಒಂದ್ ಕ್ವಿಂಟಲ್ ಗೂಡನ್ನ ಬರೀ 18,000 ಕೊಟ್ಟು ಬಂದಿದ್ದೀವಿ, 18,000 ಬರೀ ಬಾಡಿಗೆನ 5,000 ಕೊಟ್ಟು ರಾಮನಗರ್ ತಗೊಂಡೋಗಿದ್ದೀವಿ. ನಾವು ಏನು ಸಿಗ್ಲಿಲ್ಲ ಸರ್ ನಮ್ಗೆ. ಈಗ ಮರಿ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, 1,500 ಮಾಡಿದ್ದಾರೆ, 100 ಮರಿಗೆ 3,500 ಇದೆ. ಈಗ ಮರಿ ಕೊಟ್ಟು ಎಲ್ಲಾನು ಮಾಡಿ ನಮ್ಗೆ ಏನೂ ಉಳಿದಿಲ್ಲ ಸರ್. ನಾವು ಖಾಲಿ ಬಂದವ ನಾವಂತ ಬಿಟ್ವ ಇಲ್ಲ ಸರ್. ಪ್ರತಿ ಅಂತದ್ದು ಆದಾಯ ಸಿಗ್ಲಿ ಲಾಸ್ ಆಗ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಮತ್ತೆ ರೇಟ್ ತುಂಬಾ ರೇಟ್ ಬಂದಿದೆ, ಈಗ 800-850 ಗಂಟ 800-880 ರೇಟ್ ಇದೆ. ಆ ರೀತಿ ಇದ್ದಾಗ ಏನ್ ಕಿತ್ತಾಕ್ಬೇಕು ಸರ್ ನಾವು? ಈಗ ಒಂದ್ 6 ತಿಂಗಳು ನಮ್ಗೆ ಹಂಗೆ ನಾವು ಡೆಡ್ ಅಮೌಂಟ್ ನಾವು ಏನು ಸಿಗ್ಲಿಲ್ಲ ನಮ್ಗೆ, ಅದು ಮಾಡಿದ ಖರ್ಚು ಸಿಗ್ಲಿಲ್ಲ ನಮ್ಗೆ ಲಾಕ್ಡೌನ್ ಟೈಮಲ್ಲಿ. ಈಗ ತುಂಬಾ ಒಳ್ಳೆ ಆದಾಯ ಸಿಗ್ತಾ ಇದೆ, ಮಾಡ್ಬೋದು ಸರ್, ಏನ್ ತೊಂದರೆ ಇಲ್ಲ. ಒಂದ್ಸಲಿ ನಾವು ರೇಷ್ಮೆ ಕಿತ್ತಾಕಿರೋದು ನಾಟಿ ಮಾಡಿ ಎಬ್ರಿಸೋದಕ್ಕೆ 1.5 ವರ್ಷ ಬೇಕಾಗುತ್ತೆ ಸರ್. ಅದು ನೀಟಾಗಿ ಸ್ಟಂಪ್ ಕುತ್ಕೊಳ್ಳೋದಕ್ಕದು 1.5-2 ವರ್ಷನೇ ಬೇಕು ಸರ್. ವಸ್ತು ನೆಕ್ಸ್ಟ್ ಬೆಲೆ ಇಡ್ತೀನಿ ಅಂತ ಅಂದ್ರೆ 2 ವರ್ಷನೇ ಬೇಕಾಗುತ್ತೆ. ಹೌದು ಸರ್. ಈ ರೇಷ್ಮೆನಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ವಿಜ್ಞಾನಿಗಳು ಕೂಡ ಹೇಳ್ತಾರೆ, ನಮ್ಮ ಅಧಿಕಾರಿಗಳು ಕೂಡ ಹೇಳ್ತಾರೆ. ಸ್ವಚ್ಛತೆ ಕಾಪಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬೆಳೆ ಚೆನ್ನಾಗಿ ಬರೋದಿಲ್ಲ. ಪ್ರತಿ ಸಾರಿ ನಾವು ಹೊಸ ಮೊಟ್ಟೆ ಅಥವಾ ಚಾಕಿ ತಂದಾಗ್ಲೂ ಕೂಡ ಸ್ವಚ್ಛತೆಯನ್ನ ತುಂಬಾ ಚೆನ್ನಾಗಿ ಕಾಪಾಡಬೇಕು. ಏನೆಲ್ಲ ಸ್ವಚ್ಛತೆಯನ್ನ ಮಾಡ್ತೀರ ಮತ್ತೆ ಹೇಗೆ ಮಾಡ್ತೀರ ಸರ್? ಏನ್ ಸ್ವಚ್ಛತೆ ಅಂತಂದ್ರೆ ನಾವು ರೇಷ್ಮೆ ಮನೆಗೆ ನಾವು ಹೋಗ್ಬೇಕಾದ್ರೆ ಮುಂಚೆ ನಾವು ಮೊದಲು ಬ್ಲೀಚಿಂಗ್ ಸ್ಪ್ರೇ ಮಾಡ್ತೀವಿ ಸರ್. ಮೊದಲು ನಾವು ಹಳೆ ರೋಗಾಣುಗಳು ಇರಬಾರ್ದು ಅಂತ ಸುಮ್ಮನೆ ತಿಳಿ ಮೊದಲು ತೊಳ್ಕೊಂಡು ಆಮೇಲೆ ಬ್ಲೀಚಿಂಗ್ ಒಂದ್ಸರಿ ಸ್ಪ್ರೇ ಮಾಡ್ತೀವಿ. ನೆಕ್ಸ್ಟ್ ಡೆಕಾಲ್ ಬರುತ್ತೆ ರೇಷ್ಮೆ ಇಲಾಖೆಯಿಂದ, ಡೆಕಾಲು ಸುಣ್ಣ ಮತ್ತೆ ಅಂಕುಶ್ ಪೌಡರ್ ಆಗಲಿ ಪ್ರತಿಯೊಂದು ನಮಗೆ ಸಲಕರಣೆಗಳಲ್ಲ ಪ್ರತಿಯೊಂದು ನಮಗೆ ಸಪೋರ್ಟ್ ಮಾಡ್ತಾರೆ. ನಾವೆಲ್ಲ ತಂದ್ಬಿಟ್ಟು ಒಂದ್ಸಲಿ ನಾವು ತುಂಬಿದ್ದು ತಿಳಿ ನೀರು ಸ್ಪ್ರೇ ಮಾಡ್ತೀವಿ, ಎರಡನೇ ಸಲ ಬ್ಲೀಚಿಂಗ್ ಮಾಡ್ತೀವಿ, ಮೂರನೇ ಸಲ ನಾವು ಡೆಕಾಲ್ ಹಿಡಿದ್ಬಿಟ್ಟು ನಾಲ್ಕನೇ ಸಲ ಸುಚಿ ಅಂತ ಹೇಳಿ ಒಂದು ಇದು ಬರುತ್ತೆ, ಕ್ಲೋರೋಫೆಕ್ಟ್ ಅಂತ ಹೇಳಿ ಔಷಧಿ ಬರುತ್ತೆ ಡಿಸ್ಇನ್ಫೆಕ್ಷನ್ದು, ಅದನ್ನ ಸ್ಪ್ರೇ ಮಾಡ್ಬಿಟ್ಟು ಲಾಸ್ಟಿಗೆ ಎಲ್ಲ ಕಿಟಕಿ ಬರಲಿಲ್ಲ ನೀಟಾಗಿ ಓಪನ್ ಮಾಡ್ಬಿಡ್ತೀವಿ ಸರ್. ಓಪನ್ ಮಾಡಿ 8 ದಿವಸ 10 ದಿವಸ ನಾವು ನೀಟಾಗಿ ಗಾಳಿ ಬೆಳಕು ಬರೋಂಗೆ ಎಲ್ಲ ಕಿಟಕಿನ ಓಪನ್ ಮಾಡಿ ನಾವು ಅದನ್ನ ಇದು ಮಾಡ್ತೀವಿ ಸರ್. ಆಮೇಲೆ ನಾವು ಇಲ್ಲಿ ಮರಿ ತಂದು ಹಾಕಿದ್ದು ಬೆಳಗ್ಗೆಯಿಂದ ನಾವು ಪಾದ ನಾವು ಊರ್ತೀವಲ್ಲ ಸರ್ ಎಂಟ್ರೆನ್ಸ್, ಅಲ್ಲಿ ನಾವು ಡೆಕಾಲ್ ಹಾಕತ್ತೀವಿ. ನಾವು ಡೆಕಾಲ್ ಮತ್ತೆ ಸುಚಿ ಅಂತ ಬರುತ್ತೆ ಅದರಲ್ಲಿ ನಾವು ಕೈ ತೊಳ್ಕೊಂಡು ನಾವು ಒಳಗಡೆ ಹೋಗ್ಬೇಕು. ಇಲ್ಲಿ ಹೆಂಗೆ ಅಂತಂದ್ರೆ ರೇಷ್ಮೆ ನಾವು ಎಷ್ಟು ಶುದ್ಧವಾಗಿರ್ತೀವೋ ನಮ್ನ ಅಷ್ಟೇ ಚೆನ್ನಾಗಿ ಕಾಪಾಡುತ್ತೆ. ನಾವೇನೋ ಒಂದೇ ಒಂಚೂರು ನಾವು ಲೇಜಿ ಮಾಡಿ ನಾವೇನಾದ್ರು ಸೌಂದರ್ಯತನ ಮಾಡಿದ್ರೆ ನಿಮ್ಗೆ ಅಲ್ಲಿ ಫೈನಲ್ ಸ್ಟೇಜ್ಗೆ ಎಫೆಕ್ಟ್ ಆಗ್ಬಿಡುತ್ತೆ. ಹೋದ ಬೆಳೆಯಲ್ಲಿ ತೊಂಡೆ ಹಾಲು ಏನಾರು ಮತ್ತೆ ಸುಣ್ಕಟ್ಟು ಏನಾದ್ರು ನಮಗೆ ಕಂಡ್ಬಂತು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಚ್ಚೆತ್ಕೊಂಡು ಸುಣ್ಣ ಜಾಸ್ತಿ ಯೂಸ್ ಮಾಡ್ತೀವಿ, ಇನ್ನು ಅದ್ರ ಜೊತೆಗೆ ಅಂಕುಶ್ ಪೌಡರ್ಗಳನ್ನ ಯೂಸ್ ಮಾಡ್ತೀವಿ. ಇನ್ನು ಗಾಳಿ ಅವಕಾಶಗಳು ಚೆನ್ನಾಗಿ ಮನೆ ಎಲ್ಲ ಬೆಳಕು ಎಲ್ಲ ಚೆನ್ನಾಗಿ ಬರೋಂಗೆ ನಾವೆಲ್ಲ ಮಾಡಿಬಿಟ್ಟು ಅದಕ್ಕೊಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿಕೊಡ್ತೀವಿ. ಇನ್ನು ಅದ್ರ ಜೊತೆಗೆ ವಾತಾವರಣ ವೇರಿಯೇಷನ್ ಆದಾಗ ಹೀಟ್ ಜಾಸ್ತಿ ಆದಾಗ ಮೇಲ್ಗಡೆಗೆ ಸ್ಪ್ರಿಂಕ್ಲರ್ ಆನ್ ಮಾಡ್ತೀವಿ, ಕೂಲ್ ಆದಾಗ ಹೀಟರ್ಗಳಿದೆ ಸರ್, 24 ಟೆಂಪರೇಚರ್ನೇ ಮೇಂಟೈನ್ ಮಾಡಬೇಕು, ತೀರಾ ಜಾಸ್ತಿಗೆ ಹೋಗಬಾರ್ದು ತೀರಾ ಕೆಳಗಡೆಗೂ ಬರಬಾರ್ದು ಸರ್. ಆ ರೀತಿ ನೀಟಾಗಿ ಮೇಂಟೈನ್ ಮಾಡಿದ್ದೆ ಆದರೆ ಯಾವ ರೋಗನೂ ಬರಲ್ಲ, ಏನು ಮಾಡಲ್ಲ ಸರ್. ಇದು ಹೆಂಗೆ ಅಂತ ಚಿಕ್ಕ ಮಕ್ಕಳು ಥರ ಇದು, ಚಿಕ್ಕ ಮಕ್ಕಳು ಹೆಂಗೆ ಅಂತ ಒಂದ್ ಪಕ್ಷ ಮಕ್ಕಳನ್ನ ಒಂದು ಬಿಸಿಲು ಜಾಸ್ತಿ ಇದ್ದಾಗ ಒಂಚೂರು ವೇರಿಯೇಷನ್ ಆದ್ರೆ ಒಂದ್ಸಲಿ ಎಳುತ್ತೆ ಸುಮ್ಮನಾಗುತ್ತೆ, ಇದಂಗಲ್ಲ ಸರ್. ಒಂದ್ಸಲಿ ಏನಾದ್ರು ವೇರಿಯೇಷನ್ ಆಯ್ತು ವಾತಾವರಣ ಅಂತ ಅಂತಾನೆ ಇಡೀ ಬೆಳೆನೆ ನಾಶ ಆಗ್ಬಿಡುತ್ತಿದ್ದು. ತೀರಾ ಮಳೆನೂ ಜಾಸ್ತಿ ಆಗಬಾರ್ದು, ತೀರಾ ಬಿಸಿಲು ಜಾಸ್ತಿ ಆಗಬಾರ್ದು, ಇದಕ್ಕೆ ವಾತಾವರಣ ಒಂದೇ ಸಮನ ಇಟ್ಕೊಂಡೋಯ್ತು ಅಂತ ಅಂದ್ರೆ ಬೆಳೆಗಳು ಹಾಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸರ್. 100% ಅಲ್ಲಿ ಒಂದ್ 90% ನಾವು ನಮ್ಮಲ್ಲೇ ಇರುತ್ತೆ ಸರ್. ಅದನ್ನ ನಾವು ವಾತಾವರಣಕ್ಕೆ ಅನುಗುಣವಾಗಿ ನಾವು ಬೆಳೆಗಳನ್ನ ಮಾಡ್ಕೊಂಡು ನಾವು ಯಾವ ರೀತಿ ಸಿಸ್ಟಮಿಕ್

ಈಗ ಬಿಕೆ ಸುಮಿತ್ರಾ ಅವರು ಹಾಡಿರುವ ಒಂದು ಜನಪದ ಗೀತೆ ಕೇಳೋಣ. ಎಂಥವನಿರ್ಬೇಕ ಯವ್ವ ಎಂಥವನಿರ್ಬೇಕ, ಎಂಥವನಿರ್ಬೇಕ ಯವ್ವ ಎಂಥವನಿರ್ಬೇಕ, ನಾನು ಮೆಚ್ಚಿ ಮದುವೆಯಾಗುವ ಗಂಡ ಎಂಥವನಿರ್ಬೇಕ ಯವ್ವ ಎಂಥವನಿರ್ಬೇಕ. ನೋಡಿದವರ ಎದೆಯು ನಡುಗಬೇಕ ನನ್ನ ಗಂಡ ಎಂಥವನಿರ್ಬೇಕ, ಎಂಥವನಿರ್ಬೇಕ ಯವ್ವ ಎಂಥವನಿರ್ಬೇಕ, ನಾನು ಮೆಚ್ಚಿ ಮದುವೆಯಾಗುವ ಗಂಡ ಎಂಥವನಿರ್ಬೇಕ ಯವ್ವ ಎಂಥವನಿರ್ಬೇಕ. ಬಿ ಕೆ ಕೆ ಸುಮಿತ್ರಾ ಅವರು ಹಾಡಿದ್ದ ಜನಪದ ಗೀತೆಯೊಂದಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಜ್ನಲ್ಲಿ. ಸಮಯ ಸರಿಯಾಗಿ 6 ಗಂಟೆ. ಈಗ ಕಾರ್ಯಕ್ರಮ ವಿವರಣೆ. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:20 ದಿಕ್ಸೂಚಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಪಿಜೆ ಅಕಾಡೆಮಿ, ಕೆಆರ್ಪುರಂ, ಹಾಸನ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಚಿತ್ರಗೀತೆಗಳನ್ನು ಕೇಳುವಿರಿ. 7:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ಯುವಶಕ್ತಿ ಹಾಗೂ ರಾಷ್ಟೀಯ ಅಭಿವೃದ್ಧಿ. 9:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪಾಶ್ಚಾತ್ಯ ಸಂಗೀತ. 9:30 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ಸಮರೇಶ್ ಚೌಧರಿ ಅವರ ಗಾಯನ ಕೇಳುವಿರಿ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ, ನಾಳೆ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ. ಮಾತನಾಡಲಿದ್ದಾರೆ ಗುಣಪಾಲ್ ಜಾನಿ ಕೆ. 6:20 ಸ್ತುತಿ ಮಲ್ಲಿಕಾ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ, ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಂಗಳೂರು. 7:25 ಭಾವಗೀತೆ ಕೇಳುವಿರಿ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ, ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ, ಬೆಂಗಳೂರು. 7:50 ಸವಿ